ತರಂಗಾಂತರ 444.44 ಮೀಟರ್ಗಳು ಅಂದರೆ 675 ಕಿಲೋ ಹರ್ಟ್ಸ್ ಮತ್ತು ಎಫ್ಎಂ ಕಂಪನಾಂಕ 103.5 ಮೆಗಾ ಹರ್ಟ್ಸ್ಗಳಲ್ಲಿ ನಿಲಯದಿಂದ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಈಗ ವೇಳೆ 5:30:26 ಆಕಾಶವಾಣಿ ಭದ್ರಾವತಿ. ಇನ್ನು ಮುಂದೆ ಕೇಳೋಣ ಚಿತ್ರಗೀತೆಗಳನ್ನು. ಮೊದಲಿಗೆ ಚಲ್ಲಿದರು ಸಂಪಿಗೆಯ ಚಿತ್ರದ ಗೀತೆ, ಸಂಗೀತ ನಿರ್ದೇಶನ ಎಸ್ ನಾರಾಯಣ ಅವರದು. ಹಾಡಿದ್ದಾರೆ ಶಮಿತಾ ಮತ್ತು ಹರಿಚರಣ್. ಅಲೆ ಇವಳ ಒಡಲು ಯಾರಿವಳು, ಓಬನದ ಸುರಗೈದ ಮಗಳು, ತಂಗಾಳಿಗೆ ನೀ ಸಂಗಾತಿಯೋ, ನೂರಾರು ನಕ್ಷತ್ರ ನಿನ ಹಿಂದೆ ಬರಲು, ಮುಂಜಾನೆಗೆ ಹೆಣ್ಣೆ ನೀ ಬಾಗಿಲು, ಇಳೆ ಮೇಲೆ ಇಳಿದಂತ ರತಿ ದೇವಿ ಮಗಳು. ಶಬ್ದವಾಯಿತು, ಆಸೆಗಳು ಹರಿದು ಚಿಮ್ಮುತ್ತಿದೆ, ನಿನ್ನೆಡೆಗೆ ಬರಲು ಕಾಡುತ್ತಿದೆ, ಹಂಬಲಿಸಿ ಬರುತ್ತಿದೆ ಜೀವ, ಆಲಿಂಗನ ಬಯಸಿದೆ ಬಾಬೇಗ. ಅಲೆ ಇವಳ ಒಡಲು ಯಾರಿವಳು, ಹೋ ಬನವ ಸುರಗೈದ ಮಗಳು. ಅಲೆ ಇವಳ ಒಡಲು ಯಾ ಸುರೆಗೈದ ಮಗಳು ತಂಗಾಳಿಗೆ ನೀ ಸಂಗಾತಿಯೋ ನೂರಾರು ನಕ್ಷತ್ರ ನಿನ ಹಿಂದೆ ಬರಲು ಮುಂಜಾನೆಗೆ ಹೆಣ್ಣೆ ನೀ ಬಾಗಿಲು ಇಳೆ ಮೇಲೆ ಇಳಿದಂತ ರತಿ ದೇವಿ ಮಗಳು ಚಲ್ಲಿದರು ಸಂಪಿಗೆಯ ಚಿತ್ರದ ಗೀತೆಯನ್ನ ಕೇಳಿದ್ರಲ್ಲ ಸ್ನೇಹಿತರೆ. ಇನ್ನು ಮುಂದೆ ಕೇಳೋಣ ಶ್ರೇಯಾ ಘೋಷಾಲ್ ಮತ್ತು ಶಂಕರ್ ಮಹಾದೇವನ್ ಅವರ ಧ್ವನಿಗಳಲ್ಲಿ ಗಜಕೇಸರಿ ಚಿತ್ರದ ಹಾಡನ. ಗೀತೆಯನ್ನ ಬರೆದಿದ್ದಾರೆ ಕೆ ಕಲ್ಯಾಣ್, ರಾಗ ಜೋಡಣೆಯನ್ನು ಮಾಡಿದ್ದಾರೆ ವಿ ಹರಿಕೃಷ್ಣ. ವಿಕ್ರಮಪುರಿ ರಾಜ ಗಜಕೇಸರಿ ಆತ್ಮೀಯ ಕೇಳುಗರೆ, ತರಂಗಾಂತರ 444.44 ಮೀಟರ್ಗಳು ಅಂದರೆ 675 ಕಿಲೋಹರ್ಟ್ಸ್ ಮತ್ತು ಎಫ್ಎಂ ಕಂಪನಾಂಕ 103.5 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದಿಂದ ಪ್ರಸಾರವಾಗುತ್ತಿರುವ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಇದು ನಿಮ್ಮ ನೆಚ್ಚಿನ ಆಕಾಶವಾಣಿ ಭದ್ರಾವತಿ ಕೇಂದ್ರ. ಸ್ನೇಹಿತರೆ, ಈಗ ಮುಂದಿನ ಗೀತೆಯನ್ನು ಕೇಳೋಣ. ಸಹುಕಾರ ಚಿತ್ರದಿಂದ ಸ್ವರಕಲ್ಪನೆ ರಾಜೇಶ್ ರಾಮನಾಥ್, ಸಂಗಡಿಗರೊಂದಿಗೆ ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ. ಜನುಮಾನ ಮೇಗಿಲ ದೇವರು ನಮ್ಮೊಡನಿರಲು, ನೂರು ದೇಗುಲ ಸುತ್ತುವುದ್ಯಾಕೆ, ನಗುವಿನ ನಾಳೆ ನಿನ್ನೊಡನಿರಲು, ಅಳುವಿಗೆ ಇಂದು ಅಳುಕುವುದ್ಯಾಕೆ, ಒಪ್ಪನೆ ಒಪ್ಪನೆ ಯಜಮಾನ ಬದುಕಿ ಅವನ ಬಹುಮಾನ, ದುಡಿಮೆಗೆ ಮುಡುಪಿಡು ಜೀವಾನ, ಸಾರ್ಥಕ ಪಡಿಸಿಕು ಜನುಮಾನ. ಯಜಮಾನ ಬದುಕಿ ಅವನ ಬಹುಮಾನ, ಹುಡುಮೆಗೆ ಮುಡುಪಿಡು ಜೀವಾನ, ಸಾರ್ಥಕ ಪಡಿಸಿ ಭುಜನ್ಮಾನ. ಒಪ್ಪನೆ ಒಪ್ಪನೆ ಯಜಮಾನ ಬದುಕಿ ಅವನ ಬಹುಮಾನ, ಹುಡುಮೆಗೆ ಮುಡುಪಿಡು ಜೀವಾನ, ಸಾರ್ಥಕ ಪಡಿಸಿ ಭುಜನ್ಮಾನ. ನೇಗಿಲ ದೇವರು ನಮ್ಮೊಡನಿರಲು, ನೂರು ದೇಗುಲ ಸುತ್ತುವುದ್ಯಾಕೆ, ನಗುವಿನ ನಾಳೆ ನಿನ್ನೊಡನಿರಲು, ಅಳುವಿಗೆ ಇಂದು ಅಳುಕುವುದ್ಯಾಕೆ, ಕಡೆಯೋ ವಯಸ್ಸಿದ್ದೆಲ್ಲ ನೀ ಪಡೆಯೋ. ಮನೆ ಒಬ್ಬನ ಯಜಮಾನ ಬದುಕಿ ಅವನ ಬಹುಮಾನ, ದುಡಿಮೆಗೆ ಮುರುಪಿಡಿ ಜೀವಾನ, ಸಾರ್ಥಕ ಪಡಿಸಿಕೊ ಜನಮಾನ. ಒಬ್ಬನ ಯಜಮಾನ ಬದುಕಿ ಅವನ ಬಹುಮಾನ, ದುಡಿಮೆಗೆ ಮುರುಪಿಡು ಜೀವಾನ, ಸಾರ್ಥಕ ಪಡಿಸಿಕೊ ಜನಮಾನ. ನೇಗಿಲ ದೇವರು ನಮ್ಮೊಡನಿರಲು, ನೂರು ದೇಗುಲ ಸುತ್ತುವುದಾಗೆ, ನಗುವಿನ ನಾಳೆ ನಿನ್ನೊಡನಿರಲು, ಅಡುಗೆ ಇಂದು ಅಳುವುದಾಗೆ. ಸಾಹುಕಾರ ಚಿತ್ರದ ಗೀತೆಯನ್ನ ಕೇಳಿದ್ರಲ್ಲ ಸ್ನೇಹಿತರೆ. ಇನ್ನು ಮುಂದೆ ಕೇಳೋಣ ಮನಮೂರ್ತಿ ಸಂಗೀತ ನಿರ್ದೇಶನದ ಮಳೆ ಬರಲಿ ಮಂಜು ಇರಲಿ ಚಿತ್ರದ ಗೀತೆ. ಸಾಹಿತ್ಯವನ್ನು ಬರೆದಿದ್ದಾರೆ ಜಯಂತ್ ಕಾಯ್ಕಿಣಿ, ಹಿನ್ನೆಲೆ ಗಾಯಕರು ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್. ಜಗವೇ ಹೂವಿನ ಬೀಡು ಹಾ ಬಯಕೆ ನೀನಿರುವಾಗ ಜಗವೇ ಹೂವಿನ ಬೀರು ಶ್ರೋತೃಗಳೇ, ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಚಿತ್ರಗೀತೆಗಳ ಕಾರ್ಯಕ್ರಮವನ್ನ. ಮುಂದಿನ ಗೀತೆಯನ್ನ ಕೇಳೋಣ. ದರ್ಶನ ಚಿತ್ರದಿಂದ ಹಾಡಿದ್ದಾರೆ ರಾಜೇಶ್ ಕೃಷ್ಣ ಮತ್ತು ನಂದಿತಾ. ಸಾಲಿನಲ್ಲಿ ಸಾವಿರ ದೀಪ ಹಾಡು, ಸಾಲಿನಲ್ಲಿ ಪ್ರೀತಿಯ ರೂಪ, ಕಂಡಿಗೆ ಹೆಣ್ಣು ಬಾಳ ಕಣ್ಣು ನಾಳೆ ಗಾಸರೆ, ಹೆಣ್ಣಿಗೆ ಕಂಡು ಸಿಕ್ಕ ಹೊಣ್ಣು ಜೀವದಾಸರೆ, ಮನಸ್ಸು ಮನಸ್ಸು ಬೆರೆಯುವ ಸಂಭ್ರಮಯಿ ಮಿಲನ, ಸಾಲು ಸಾಲಿನಲ್ಲಿ ಸಾವಿರ ದೀಪ ಶಾಸ್ತ್ರಗಳು ಏಕೆ ತಾಳಿ ನ ಬಾಡೋಕೆ ನಾಳೆ ಗೆಲುವಾಗೋಕೆ ಎಂದು ಸೌಭಾಗ್ಯ ಚಿರವಾಗಿರಲಿ ಎಂಬ ಈ ಹರಕೆ ನೆರಳಾಗಿ ಬರಲಿ ಸಾಲು ಸಾಲಿನಲ್ಲಿ ಸಾವಿರ ದೀಪ ಶ್ಲೋಕಗಳು ನೂರು ಮನಸ್ಸು ಬಿಳುಪಾಗೋಕೆ ಬದುಕು ಹಾಲಾಗೋಕೆ ಎಂದು ಈ ಪ್ರೇಮ ಉಸಿರಾಗಿರಲಿ ಎಂದು ಈ ಬಂಧ ಸುಖವಾಗಿರಲಿ ಈ ಮಿಲನ ಸೃಷ್ಟಿಯ ಸಂಗೀತ ಸಾಲು ಸಾಲಿನಲ್ಲಿ ಸಾವಿರ ದೀಪ ಬಾಳ ಕಣ್ಣು ನಾಳೆಗಾಸರೆ ಹೆಣ್ಣಿಗೆ ಗಂಡು ಸಿಕ್ಕ ಹುಣ್ಣು ಜೀವನಾಸರಿ ಮನಸ್ಸು ಮನಸ್ಸು ಬೆರೆಯುವ ಸಂಭ್ರಮ ಮಿಲನ ಸಾಲು ಸಾಲಿನಲ್ಲಿ ಸಾವಿರ ದೀಪ ದರ್ಶನ ಚಿತ್ರದ ಗೀತೆಯನ್ನ ಕೇಳಿದ್ರಲ್ಲ ಸ್ನೇಹಿತರೆ, ಕಾರ್ಯಕ್ರಮದ ಕಡೆಯದಾಗಿ ಕೇಳೋಣ ಮಲ್ಲ ಚಿತ್ರದ ಹಾಡು. ಸಾಹಿತ್ಯವನ್ನು ಬರೆದು ಸಂಗೀತವನ್ನು ನೀಡಿದ್ದಾರೆ ಬಿ ಹರಿ ರವಿಚಂದ್ರನ್ ಅವರು, ಹಾಡಿದ್ದಾರೆ ಎಲ್ ಎನ್ ಶಾಸ್ತ್ರಿ. ಮಲ್ಲ ಚಿತ್ರದ ಹಾಡನ್ನು ಕೇಳಿದರೆ ಚಿತ್ರಗೀತೆಗಳ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಆಕಾಶವಾಣಿ ಭದ್ರಾವತಿ. ಆತ್ಮೀಯ ಕೇಳುಗರೆ,